ಆ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಇತ್ತು. ನನಗೆ ಮೂರು ಜನ ತಂಗಿಯರು, ನಾನೊಬ್ಬ, ಆಮೇಲೆ ತಂದೆಯವರು ಆ ಸಂದರ್ಭದಲ್ಲಿ ಭೂಮಿ ಬರಡಾಗಿತ್ತು ಸ್ವಲ್ಪ, ಅದು ರಸಗೊಬ್ಬರಗಳು ಹಾಕಿ ತುಂಬಾ ನೀರ್ ಹರಿಸಿ ಆಮೇಲೆ ಒಂದು ಯೋಜನೆ ರೀತಿಯಲ್ಲಿ ಬೆಳೆ ಮಾಡದೆ ಇರೋದು ಒಂದು ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ ತರಕಾರಿ ಬೆಳೆಯನ್ನ ಆಯ್ಕೆ ಮಾಡ್ಕೊಂಡೆ, ಸದ್ಯ ಏನು ದುಡ್ಡು ನೋಡ್ಬೋದು ಅನ್ಕೊಂಡು ತರಕಾರಿ. ನಂತರ ನಾನು ರೇಷ್ಮೆ ಬಂದೆ, 2002 ರೇಷ್ಮೆ ಸಾಕಣೆ ಮಾಡ್ತಿದ್ದೀನಿ. ನಮಗೆ ಆರ್ಥಿಕವಾಗಿ ನಮಗೆ ಮೇಲೆತ್ತಿದ್ದು, ಆರ್ಥಿಕವಾಗಿ ನಮಗೆ ಬಲ ಕೊಟ್ಟದ್ದು ರೇಷ್ಮೆ. ಅಂದ್ರೆ ನಿಮ್ಮ ಭಾಗದಲ್ಲಿ ಹೆಚ್ಚು ಜನ ರೇಷ್ಮೆ ಕೃಷಿಕರೇ ಇದ್ದಾರೆ? ಹೌದು ಸರ್. ಯಾವಾಗಿಂದ ಶುರುವಾಯ್ತು ಸರ್? ಇದು 1982-87 ರೇಷ್ಮೆ ಸರ್. ನಮ್ಮ ಇಡೀ ಕರ್ನಾಟಕದಲ್ಲೇನೆ ನಮ್ಮ ಕೂಡ್ಲಿಗೆ ತಾಲೂಕೆ ಮೊದಲೇ ನಮಗೆ ರೇಷ್ಮೆ ಪರಿಚಯ ಮಾಡಿಕಿದ್ದು. ಇಲ್ಲಿಂದಲೇ ಗೂಡು ಹೋಗೋದು. ಆಮೇಲೆ ನಮ್ದು ಕಲ್ಲು ಪ್ರದೇಶ, ಆಮೇಲೆ ಮ್ಯಾಗ್ನೀಷಿಯಂ ನಮ್ಮ ಭೂಮಿಯಲ್ಲಿ ಜಾಸ್ತಿ ಇರೋ ಸರ್, ಕಬ್ಬಿಣಾಂಶ ಇರೋದ್ರಿಂದ ಗೂಡಿನ ಗುಣಮಟ್ಟ, ದಾರದಲ್ಲಿ ಗುಣಮಟ್ಟ ಇದು ಹೆಚ್ಚಿರೋದ್ರಿಂದ ಈ ಭಾಗದ ರೇಷ್ಮೆ ಹುಡುಗಿ ಹೆಚ್ಚಿನ ಬೆಲೆ. ಆಮೇಲೆ ಸೊಪ್ಪಿನ ಗುಣಮಟ್ಟ ಏವನ್ ಸರ್, ಅಂದ್ರೆ ಭೂಮಿಯಲ್ಲಿ ನೀರು ಬಹಳ ದಿನಗಳ ತನಕ ಹಿಡಿದಿಟ್ಕೊಳಲ್ಲ, ಡ್ರೈ ಆಗ್ಬಿಡುತ್ತೆ. ಆಮೇಲೆ ಭೂಮಿಯಲ್ಲಿ ಸತು ಇರೋದ್ರಿಂದ ಸುಮಾರು ದಿನಗಳಿಂದ ರೇಷ್ಮೆ ಮಾಡಿದ್ರು ಕೂಡ ಇವತ್ತಿಗೂ ಯಾರು ತುಂಬಾ ಲಾಸ್ ಆಗಿಲ್ಲ, ತುಂಬಾ ಹಾಳಾಗಿಲ್ಲ. ಅದರಿಂದ ರೇಷ್ಮೆ ಕೃಷಿ ಅಂತಕ್ಕಂಥದ್ದು ರೈತರನ್ನ ಕೈ ಹಿಡಿಯುತ್ತೆ, ಕೈ ಹಿಡಿಯುತ್ತೆ, ಯಾರಿಗೂ ಏನು ಹಾನಿ ಉಂಟು ಮಾಡಿಲ್ಲ ಅಂತ. ಲಾಸ್ ಆಗಿಲ್ಲ, ನಾವು ನಷ್ಟ ಹೊಂದಿ ನಾವು ರೇಷ್ಮೆ ತೆಗೆದ್ಬಿಟ್ಟು ಅನ್ನೋದು ಬಹಳ ವಿರಳ ಸರ್, ವಿರಳ ವಿರಳ. ಸೊ ನೀವು 2000 ರೇಷ್ಮೆ ಕೃಷಿಗೆ ಕೈ ಹಾಕಿದ್ರ? ಹೌದು ಸರ್, ಹೌದು. ನಿಮಗೆ ಇದ್ರ ಅನುಭವ ಇರಬೇಕಲ್ವಾ, ಅಂದ್ರೆ ರೇಷ್ಮೆ ಕೃಷಿ ಬೆಳೆ ಬಗ್ಗೆ ತಿಳುವಳಿಕೆ ಇರಬೇಕು, ಹೇಗ್ ಮಾಡ್ಬೇಕು, ಅದೆಲ್ಲ ಹೇಗೆ ಎಲ್ಲಿ ತಗೊಂಡ್ರ? ನಮ್ಮ ಮಾಮರು ಪಕ್ಕದವರಲ್ಲಿ, ನಮ್ಮ ಮಾಮರು ಅಲ್ಲಿ 50 ರೇಷ್ಮೆ ಮೊಟ್ಟೆನ ನಮ್ಮ ತೋಟ ಸೊಪ್ಪು ಅವ್ರ ಮನೇಲಿ ಹುಳ ಸಾಕಣೆ ಮಾಡಿದೆ ಸರ್. ಅಲ್ಲಿ ಹೋಗಿ ನಾನು ಅವ್ರ ಜೊತೆಯಲ್ಲೇ ಒಂದ್ ಬೆಳೆ ಮಾಡಿದೆ ಸರ್. ಒಂದ್ ಬೆಳೆ ನಂತರ ಎರಡನೇ ಬೆಳೆನ ಇಲ್ಲೇ ಚಿಕ್ಕಜೋಗಿಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಅದಾದ ನಂತರ 2006 ತೋಟದಲ್ಲಿ ಒಂದು ರೇಷ್ಮೆ ಹುಳು ಸಾಕಣೆ ಸ್ವಂತಕ್ಕೆ ಮಾಡ್ಕೊಂಡೆ ಸರ್. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ರೇಷ್ಮೆ ಬರ್ತಾ ಇದೆ ಸರ್. ಈಗ ಎಷ್ಟು ಹುಳುಗಳಿಂದ ನೀವು ರೇಷ್ಮೆ ಕೃಷಿ ಮಾಡ್ತಾ ಇದ್ರಿ ಸರ್? 50 ಈಗ 150 ಮಾತ್ರ ಮಾಡ್ಕೊಂಡಿದ್ದೆ ಸರ್. ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಲಿಕ್ಕೆ ಒಂದು ಹಾಳಿನ ಸಮಸ್ಯೆ. ಆಮೇಲೆ ಬರೀ ರೇಷ್ಮೆ ಮಾಡೋದ್ರಿಂದ ಬರೇ ಒಂದು ಹಣ ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ಬೇರೆ ಬೇರೆದಕ್ಕೆ ಹಣ ಪೋಲಾಗುತ್ತೆ. ಆ ಉದ್ದೇಶ ಇಟ್ಕೊಂಡು ಮಿಶ್ರ ಬೆಳೆಯನ್ನ ನಾವು ಆಯ್ಕೆ ಮಾಡ್ತಾ ಇದ್ರಿ. ಈಗ ಹೈನುಗಾರಿಕೆ, ಕೃಷಿಯಲ್ಲಿ ಶೇಂಗಾ, ಜೋಳ, ರಾಗಿ, ಅಕ್ಕಿ ಕಾಳುಗಳು, ಗೋಧಿ, ಜವಗೋಧಿ, ನೋಡಿ ಏನೆಲ್ಲ ಬೆಳ್ಕೋಬಹುದು. ಈಗ ನಾವು ಒಂದು ಯೋಜನೆ ತಯಾರು ಮಾಡ್ಕೊಂಡ್ರೆ ನಮ್ಮ ತೋಟದಲ್ಲಿ ತುಂಬಾ ಸುಖವಾಗಿ ಜೀವನ ಮಾಡಬಹುದು, ಆಹಾರ ಧಾನ್ಯಗಳೆಲ್ಲವನ್ನು ಎಲ್ಲ ಬೆಳ್ಕೊಬಹುದು. ಆಮೇಲೆ ನಮ್ಮ ತೋಟದಲ್ಲಿ ಬೆಳೆದು ಅಷ್ಟು ರುಚಿ ಆಗ್ಲಿ, ಒಂದು ಗುಣಮಟ್ಟ ಆಗ್ಲಿ ನಾವು ಕೊಂಡು ತಂದದ್ದು ಇರೋದಿಲ್ಲ. ಒಂದ್ ತರಕಾರಿಯಿಂದ ಹಿಡಿದು ಪ್ರತಿಯೊಂದರಲ್ಲಿ ಒಂದು ಗುಣಮಟ್ಟ ಕಾಪಾಡಬೇಕು. ಆಮೇಲೆ ಅಲ್ಲಿ ನಮ್ಮ ತೋಟದಲ್ಲಿ ಫ್ರೆಶ್ ಇರುತ್ತೆ, ನಮಗೆ ತಿನ್ಲಿಕ್ಕೂ ಬಡಿಸ್ಲಿಕ್ಕೂ ಹೊರೆ ಅನ್ಸಲ್ಲ. ಈಗ ಜೋಳ ನೋಡಿ, ಹಿಂದಿನ ವರ್ಷ 1700 ಒಂದ್ ಕ್ವಿಂಟಲ್ ಜೋಳ ಕೊಟ್ಟಿವಿ. ಒಟ್ಟು ಒಂದ್ 2 2700 ಆಯ್ತು. ಈಗ 3,000-4,000 ತನಕ ಜೋಳ ಇದೆ. ಆದ್ರೆ ನಮ್ ಬೆಳೆದದ್ದಾದ್ರೆ ತೃಪ್ತಿಯಾಗಿ ನಾವು ತಿನ್ಬಹುದು, ಬೇರೆಯವ್ರಿಗೆ ಕೊಡ್ಬಹುದು, ಆಮೇಲೆ ಹೊರೆ ಅನ್ಸಲ್ಲ. ಆಮೇಲೆ ಅದು ಗುಣಮಟ್ಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನ ಮನಗಣಕ್ ಸರ್ ಇವತ್ತಿನಿಂದಲ್ಲಿ ಯುವಕರು ಕೃಷಿ ಅತ್ತ. ಈಗ ನೀವು 38 ವಯಸ್ಸು ಈಗ ನಿಮಗೆ. ಹೌದು ಸರ್. ನಿಮ್ಮ ವಯೋಮಾನದ ಅಥವಾ ನಿಮಗಿಂತ ಕಡಿಮೆ ವಯಸ್ಸಿನ ಯುವಕರು ಕೃಷಿಯಲ್ಲಿ ತೊಡಗಿಕೊಳ್ಳುವ ಒಂದು ಮನಸ್ಥಿತಿ ಹೇಗಿದೆ ನಿಮ್ಮ ಭಾಗದಲ್ಲಿ ಸರ್? ಇತ್ತೀಚಿನ ದಿನಗಳಲ್ಲಿ ಈ ಹೆಣ್ಣಿನ ಸಮಸ್ಯೆಯಿಂದ ಹಿಡಿದು ಎಷ್ಟೋ ಜನ ಕೃಷಿಕರು ತಮ್ಮ ಮಕ್ಕಳನ್ನ ಬೇರೆ ಕಡೆ ಕಳಿಸ್ತಾರೆ, ವಿದ್ಯಾವಂತರು ಮಾಡ್ತಾರೆ, ಜ್ಞಾನ ತುಂಬ್ತಾರೆ, ಅದಾದ ನಂತರ ಫ್ಯಾಕ್ಟರಿಯಲ್ಲೋ ಬೆಂಗಳೂರಲ್ಲೇ ಕಳಿಸ್ತಾರೆ. ಕಾರಣ ಏನು? ಹೆಣ್ಣು ಕೊಡ್ತಾ ಇಲ್ಲ ಅಂತ. ಹೆಣ್ಣು ಕೊಡ್ತಾ ಇಲ್ಲ ರೈತರಿಗೆ, ಹೆಣ್ಣು ಕೊಡ್ತಾ ಇಲ್ಲ. ಈ ಉದ್ದೇಶದಿಂದ ಅವ್ರ ಮಕ್ಕಳನ್ನೆಲ್ಲ ಬೇರೆ ಕಡೆ ಕಳಿಸ್ತಾರೆ. ಆಮೇಲೆ ತಂದೆ ತಾಯಿಗಳು ಈಗ ಅವರು ಒಂಥರ ಅನಾಥ ಪರಿಸ್ಥಿತಿ ಎದುರಿಸ್ತಿದ್ದಾರೆ. ನನ್ನ ಪ್ರಕಾರ ವಿದ್ಯಾವಂತರು ಕೃಷಿಯನ್ನು ಅಚ್ಚುಕಟ್ಟಾಗಿ ಒಂದು ಯೋಜನೆ ರೂಪಿಸ್ಕೊಂಡು ಅವರ ಜ್ಞಾನನ, ಅವ್ರನ್ನ, ಅವರ ಒಂದು ಪ್ರತಿಭೆನ ಆ ತೋಟದಲ್ಲಿ ತೋರಿಸಿದಾಗ ತುಂಬಾ ಅಭಿವೃದ್ಧಿ ಮಾಡ್ಬೋದು ಸರ್ ತೋಟದಲ್ಲಿ. ಆಮೇಲೆ ಒಂದು ನಾವು ಹೊರಗಡೆ ಕೆಲಸಕ್ಕಿಂತಲೂ ದುಪ್ಪಟ್ಟು ಹಣನ ಗಳಿಸ್ಬೋದು, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆಮೇಲೆ ತಂದೆ ತಾಯಿಯ ಸೇವೆ ಮಾಡೋದು ತುಂಬಾ ಅಪರೂಪ ಸರ್, ಅದು ಸಿಗಲ್ಲ, ಅದನ್ನ ಕಳ್ಕೋಬಾರದು ನನ್ನ ಪ್ರಕಾರ. ಈಗ ನೀವು ರೇಷ್ಮೆ ಕೃಷಿಯ ಜೊತೆಗೆ ರೇಷ್ಮೆ ಹುಳುಗಳ ವಿತರಣೆಯನ್ನು ಮಾಡ್ತೀರಿ? ಹೌದು ಸರ್, ಹೌದೌದು. ಇದು ಹೇಗೆ, ಯಾವಾಗ್ಲಿಂದ ಶುರು ಮಾಡಿದ್ರಿ? ಇದು 2019 ನೀರ್ ಕಡಿಮೆ ಸರ್, ನಮ್ದು ತೋಟದಲ್ಲಿ ಒಂದು ಮನೆ ಹಾಕಕ್ ಶುರು ಮಾಡಿದ್ವಿ. ನೀರ್ ಕಡಿಮೆ ಆಯ್ತು, ನೀರಿಗೆ ಅಂತ ಪಾಯಿಂಟ್ ತೋರಿಸಿ 2 ಬೋರ್ವೆಲ್ ಒಂದೇ ತಿಂಗಳಲ್ಲಿ, 800 ಒಂದು 550 ಒಂದೇ ತಿಂಗಳಲ್ಲಿ ಬೋರ್ ಕೊರಿಸಿ ಸರ್. ಕೊರಿಸಿದಾಗ 1 ಮಾತ್ರ 1 ಇಂಚ್ ನೀರ್ ಸಿಕ್ತು. ಆ ನೀರ್ನ ಕೊಡದಲ್ಲಿ ಒತ್ತಾಯ್ದು ತೆಂಗಿನ ಗಿಡ ಉಳಿಸ್ಕೊಂಡೆ ಸರ್ ನಾನು. ಸುಮಾರು ಕಷ್ಟಪಟ್ಟೆ, ನನಗೆ ಕೃಷಿನ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಒಂದು ನನಗೆ ಒಂದು ಇದು, ನನ್ನ ಮಕ್ಕಳ ಒಂದು ಒಂದು ಜ್ಞಾನಸ್ಥಾನ ಮಾಡ್ಬೇಕು, ಆಮೇಲೆ ಅವ್ರಿಗೆ ಮೊದಲು ಬೇಸಿಕ್ ಚೆನ್ನಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಈಗ ನನಗೆ ಯಾಕೆ ವಿದ್ಯಾಭ್ಯಾಸದಿಂದ ಹಿಂದುಳಿದೆ ಅಂದ್ರೆ ನಮಗೆ ಬೇಸಿಕ್ ಕೊರತೆ ಆಗ್ಬಿಡುತ್ತೆ. ಯಾಕಂದ್ರೆ ಹೀಗೆ ಓದ್ಬೇಕು, ಹೀಗೆ ಕಲಿಬೇಕು, ಮುಂದೆ ಕಷ್ಟ ಅಂತ ನಮ್ಗೆ ಯಾರು ತಿಳಿಸಿಲ್ಲ. ಈಗ ನಾನ್ ಕಷ್ಟ ನನ್ ಮಕ್ಳು ಪಡಬಾರ್ದು ಅಂತಂದ ಏನ್ ಹೇಳ್ತಿದೀನಿ, ಈ ಕಷ್ಟಪಟ್ರೆ ಮುಂದೆ ಸುಖ ನಿಮ್ಗೆ. ಈಗ ಸ್ಟ್ರಿಕ್ಟ್ ಆಗಿ ಏನ್ ಕಲಿಬೇಕು, ಯಾವ ವಯಸ್ಸಿನಲ್ಲಿ ಕಲಿಬೇಕು ಆ ವಯಸ್ಸಿನಲ್ಲಿ ಕಲೀರಿ. ಆ ಉದ್ದೇಶದಿಂದ ಏನಾಯ್ತು, ಬೋರ್ವೆಲ್ ಕೊರೆಸಿ ನೀರು ಕಡಿಮೆ ಆಗ್ಬಿಡ್ತು, ಜಮೀನು ರೇಷ್ಮೆನು ಒಂದ್ ಕಡೆಯಿಂದ ತೆಕ್ಕಂತ ಬಂದ್ವಿ, ಎಲ್ಲ ಒಣಗ್ತಾ ಹೋಯ್ತು. ಕೊನೆಗೆ ಒಂದ್ ಎಕರೆ ರೇಷ್ಮೆ ಉಳಿಸಿದ್ವಿ, 50 ಮಟ್ಟೆ, ದಿನಕ್ಕೆ 5 ಸಲ ನೀರ್ಗ ಹರಿಯೋದು. ಒಂದು ಮಣ್ಣಿನ ತೊಟ್ಟಿ 1999 ಮಣ್ಣಿನ ತೊಟ್ಟಿ ಮಾಡಿದ್ದು, ಇವತ್ತಿಗೂ ಅದನ್ನ ನೀರ್ ಒಣಗಿಸಿಲ್ಲ. ನಮ್ ಇಡೀ ತೋಟಕ್ಕೆ ಜೀವ ತುಂಬಿದ್ದ ಆ ತೊಟ್ಟಿ. ಒಂದಿನ ಪೂರ ಅದಕ್ಕೆ ನೀರ್ ಹೊಡೆದ್ರೆ 1 ತಾಸು ಹೊರಗಡೆ ನೀರ್ ಸಿಗತ್ತೆ, 2.5 ದಿನ. ಒಂದಿನ ಪೂರ ಬಿಟ್ಬಿಟ್ಟು ಗ್ಯಾಪ್ ಆಗಿ ನೀರು ಅಂದ್ರೆ ಒಂದು 5 ಸಾಲು ಒಂದು ದಿನಕ್ಕೆ ನೀರ್ ಹರಿಯೋದು. 50 ಮೊಟ್ಟೆ ತಂದು 38-40 ಕೆಜಿ ಗೂಡು ಬೆಳೆದು, ಮತ್ತೆ ನಾನು ರೇಷ್ಮೆನ ಮರಿಲಿಲ್ಲ, ಆಮೇಲೆ ಒಳ್ಳೆ ಬೆಲೆ ಇತ್ತು. ಹಂಗ ನಿಧಾನಕ್ಕೆ ಮಾಡ್ಕೊಂತ ಬಂದ್ವಿ. ನನಗೆ ಖಾಲಿ ಕೂತ್ಕೊಳಕಂದ್ರೆ ಆಗ್ತಿರ್ಲಿಲ್ಲ ಸರ್, ಏನಾದ್ರೂ ಮಾಡ್ಬೇಕು. ದಿನಂಪೂರ್ತಿ ಕೆಲಸ ಮಾಡ್ರೆ ನನಗೆ ನೀರ್ ಕಡಿಮೆ ಆಯ್ತು, ಬೋರ್ವೆಲ್ಲಿ ಕೆಲಸ ಕಡಿಮೆ ಆಯ್ತು. ದಿನಕ್ಕೆ 2 ಹೊತ್ತು ಮಾತ್ರ ಊಟ ಮಾಡಿದ್ದೆ, ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯವ್ರು ಹೇಳಿದ್ರೆ ಊಟ ಮಾಡ್ತಿರ್ಲಿಲ್ಲ. ಅಂದ್ರೆ ಅನವಶ್ಯಕ. ಈಗ ಕೆಲಸ ಮಾಡಿದ್ರೆ ಮಾತ್ರ ಅದು ಊಟ ಮಾಡಿದ್ರೆ ನಮ್ಗೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಈ ದೃಷ್ಟಿಯಿಂದ ಏನ್ ಮಾಡಿದೆ, ಯೋಚನೆ ಮಾಡಿ ಮಾಡಿ ಮಾಡಿ ಈ ನನಗೊಂದು ಅನುಭವ ಇತ್ತು ಸರ್, ರೇಷ್ಮೆ ಅನುಭವ. ಸುಮಾರು 10 ವರ್ಷಗಳಿಂದ 15 ವರ್ಷದಿಂದ ರೇಷ್ಮೆ ಮಾಡ್ತಿರೋದ್ರಿಂದ ರೇಷ್ಮೆಲಿ ಏನೇನು ಹಾಗು ಹೋಗ್ಬಳು, ರೇಷ್ಮೆಲಿ ಸಮಸ್ಯೆಗಳು ಹೇಗ್ ಬರ್ತವೆ, ಈ ರೈತರಿಗೆ ನಾನೊಂದು ಮಾಹಿತಿ ಕೊಟ್ಟು ಹುಳನ ವಿತರಿಸ್ಬೋದಲ್ಲ. ಈಗ ನನಗೆ ಗೊತ್ತಿರೋದನ್ನ ಮಾಡ್ಬೇಕು, ಅಥವಾ ಗೊತ್ತಿಲ್ಲದೆ ಇರೋದ್ ಮಾಡೋದ್ರಿಂದ ಕೈ ಸುಟ್ಕೊಳೋದು ಅಂತ ನನಗೆ ಒಂದು ಅನುಭವ ಸರ್. ಆ ವಿಚಾರದಲ್ಲಿ ಈಗ ಒಂದ್ಸರಿ ನಮ್ಮ ಒಬ್ರು ರಿಲೇಷನ್ ಒಬ್ರು ಒಳ್ಳೆ ತಾಲೂಕಿಗೆ ಪ್ರಗತಿಪರ ರೇಷ್ಮೆ ಕೃಷಿಕರು, ಅವರು ಒಂದ್ ಕಡೆ ಹುಳ ತಗೋತಿದ್ರು. ಅವರು ಸಂಪರ್ಕಕ್ಕೆ ತಗೊಂಡು ಅವರಿಂದ ಅವ್ರ ಓನರಿಗೆ ಸಂಪರ್ಕ ಮಾಡಿಸಿ ನಾನು ಹುಳ ವಿತರಿಸ್ಲಿಕ್ಕೆ ರೆಡಿ ಇದ್ದೀನಿ, ಮತ್ತೆ ನಮಗೊಂದು ಅವಕಾಶ ಕೊಡಿಸಿ ಅಂತ ಕೇಳಿದೆ. ಅವರು ಕನೆಕ್ಟ್ ಮಾಡಿಕೊಟ್ರು. ಅದಾದ ನಂತರ ಸುಮಾರು ಇಲ್ಲಿಂದ ಹಾವೇರಿ ತನಕ ರಾಣಿಬೆನ್ನೂರು, ಅರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು ಈ ಭಾಗದಲ್ಲೆಲ್ಲ ಪಾಂಪ್ಲೆಟ್ಸ್ ಕೊಟ್ಟರು ಸರ್. ಪ್ರತಿ ಒಂದು ರೇಷ್ಮೆ ತೋಟಗಳಿಗೆಲ್ಲ ಹೋಗಿ ಪಾಂಪ್ಲೆಟ್ಸ್ ಎಲ್ಲ ಹಂಚಿ ನಾನು ಹುಳ ವಿತರಿಸ್ತೀನಿ, ಹುಳ ತಗೊಳ್ಳಿ, ಚೆನ್ನಾಗ್ ಬರುತ್ತೆ ಅಂತ ಹೇಳಿದೆ. ಅದರಲ್ಲಿ ಹಾವೇರಿಯರ್ ಒಂದಿಬ್ಬರು ರೈತರು, ಒಂದು ಇಲ್ಲಿ ನಮ್ ಭಾಗದಲ್ಲಿ ಒಂದಿಬ್ಬರು ಮೂರು ರೈತರು ಮಾತ್ರ ನನ್ನ ಕಡೆ ಹುಳ ತಡ್ರು ಸರ್. ಅಂದ್ರೆ ಇವರಿಂದ ಏನ್ ನಾವು ಪಡ್ಕಂತೀವಿ ಅನ್ನೋದು ಒಂದು ಅವ್ರಿಗೆ, ಅದಾದ್ಮೇಲೆ ಇದು ಸರಿನೋ ತಪ್ಪೋ ಅಥವಾ ಇದು ಹುಳ ಇಟ್ಟರೆ ಹೇಗ ಏನೋ ಅನ್ನೋದೊಂದು ಅವ್ರಿಗೊಂದು ಭಯ ಇತ್ತು. ಆ ದೃಷ್ಟಿಯಿಂದ ನಮ್ಮ ಮನೇನೆಲ್ಲ ತುಂಬಾ ಬೈದ್ರು, ಅಷ್ಟಲ್ಲ ಯಾಕೆ ಮಾಡ್ತೀವಿ ಅಂತಂದು. ಆದ್ರೂ ಒಂದು ಛಲ ಬಿಡಲಿಲ್ಲ ಸರ್, ಮಾಡಿದೆ. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲೆಲ್ಲ 1,000 ಹುಳನ ಇಂಟೆಂಟ್ ಹಾಕಿ ತರ್ಸಕ್ಕೆ ಸರ್, 500, 1,000. ಎಲ್ಲರಿಗೂ ಮಾತಾಡ್ಕೊಂಡು ಬೆಳೆ ಮಾಹಿತಿ ಕೊಟ್ಟಾಗ ಅವ್ರಿಗೂ ಒಂಥರ ತೃಪ್ತಿ ಅನಿಸ್ತು. ಅದಾದ ನಂತರ ನಿಧಾನಕ್ಕೆ ಅದು ಬೆಳೀತಾ ಬೆಳೀತಾ ಬೆಳೀತಾ ಹೋದ ಸರ್. ಈಗ ಸುಮಾರು 1 ತಿಂಗಳಲ್ಲಿ 10-20,000 ಹುಳನ ವಿತರಿಸ್ತಾರೆ ಸರ್. ಅದೇ ರೀತಿ ದಿನದ 24 ತಾಸು ರೈತರು ನನಗೆ ಸಂಪರ್ಕ ಮಾಡಿದ್ರೆ ಬೆಳೆ ಸಮಸ್ಯೆ ಏನೇ ಆಗಿದ್ರು ಕೂತಲ್ಲೇ ಇದೇ ಸಮಸ್ಯೆ ಅಂತ ನಾನು ಹೇಳಬಲ್ಲೆ ಸರ್. ರೇಷ್ಮೆ ಹುಳು ಬಗ್ಗೆ, ರೇಷ್ಮೆ ಸೊಪ್ಪಿಂದ ಏನಾದ್ರೂ ತೊಂದರೆ ಆಗಿದ್ರೆ, ಹುಳು ಏನಾದ್ರೂ ಲಾಸ್ ಆಗಿದ್ರೆ ಈ ಸಮಸ್ಯೆ ಇದರಿಂದಲೇ ಬಂತಂತ ಇಲ್ಲೇ ಹೇಳ್ತೀನಿ ಸರ್. ಅದು ಯಾವ ಕಾರಣಕ್ಕೆ ಬೆಳೆ ಹಾಳಾಯ್ತು, ಅದು ಯಾವ ತೊಂದರೆಯಿಂದ ಆಗಿದೆ ಅನ್ನೋದೊಂದು ಹೇಳೋದ್ರಿಂದ ಅಷ್ಟು ಅನುಭವ ನಿಮ್ಗೆ ಇದರಲ್ಲಿ ಸಿಕ್ತು. ಈಗ ನೀವು ಹುಳು ವಿತರಣೆ ಮಾಡ್ತಿರಲ್ಲ, ನಿಮ್ಗೆ ಹೇಗೆ ಅದರ ಆದಾಯ ಸರ್? ಅದು ಪರ್ಸೆಂಟೇಜ್ ಕೊಡ್ತಾರೆ ಸರ್. ಅದು ಈಗ 100 ಮೊಟ್ಟೆ ವಿತರಿಸಿದ್ರೆ ಇಷ್ಟು ಪರ್ಸೆಂಟೇಜ್ ಅಂತೀರಿ ಸರ್ ಅದು. ಆಮೇಲೆ ಅವ್ರದೊಂದು ಟಾರ್ಗೆಟ್ ಇರ ಸರ್, ಇವೆಲ್ಲ ಸೀಕ್ರೆಟ್ ಇರ್ತಾವೆ, ರೈತರಿಗೂ ಹೇಳಕ್ಕೂ ಆಗಲ್ಲ ಅಷ್ಟು ಕರೆಕ್ಟ್ ಆಗಿ. ಆಮೇಲೆ ಅಷ್ಟು ಕಷ್ಟನೂ ಇದೆ, ಮತ್ತೆ ನಾವು ಕೆಲಸನ ಅಷ್ಟು ಪ್ರಾಂಪ್ಟ್ ಆಗಿ ಮಾಡ್ಬೇಕು ಸರ್ ಅದು. ಹೇಗೆ ತಲುಪಿಸ್ತೀರಿ ನೀವು ಹುಳುಗಳು ಸರ್? ಅದು ಒಂದು ಮಂತ್ಲಿ ನಮಗೆ ಇಂಡೆಂಟ್ ಡೇಟ್ಗಳು ಇರ್ತಾವೆ ಸರ್. ಆ ಡೇಟ್ಗಳು ಅಂದ್ರೆ ರೈತರಿಗೆ ಬೆಳೆ ಮುಗಿದ ತಕ್ಷಣ ಅವ್ರು ಯಾವ ಡೇಟಿಗೆ ಬರ್ಬೋದು ಅನ್ಕೊಂಡು ನಾವು ಇಂಡೆಂಟ್ ಮುಂಚಿತವಾಗಿ ಎಲ್ಲ ಕಂಡಿರ್ತೀವಿ ಸರ್. ನಮಗೆ 1,000 ಮೊಟ್ಟೆ ಹಾಕ್ಯಾರ ಅಂದ್ರೆ 800 ಅಂತ ಕಂಪಲ್ಸರಿ ನಾವು ವಿತರಿಸಲೇಬೇಕು. ನಾವು 500 ಮಾಡಿದ್ವಿ, 200 ಉಳಿತು, ಇಲ್ಲ 500 ಉಳಿತು, 400 ಉಳಿತು, 500 ಉಳಿತು ಅಂದ್ರೆ ನಮ್ಮನ್ನ ಅಲ್ಲಿ ಉಳಿಸೋಣಲ್ಲ ಅಂದ್ರೆ ನಮಗೆ ಆ ಶಕ್ತಿ ಇರ್ಬೇಕು ಈಗ. ಹಾಗಾಗಿ ಒಂದು 500 ಇಂಡೆಂಟ್ ಹಾಕೊಂಡ್ರೆ 500 ಉಳದ್ರಲ್ಲಿ 100, 50 ಉಳ್ಕೊಬೇಕು. ಅಷ್ಟು ಮಟ್ಟಿಗೆ ನಾವು ಅದನ್ನ ವಿತರಿಸ್ಬೇಕು. ಮತ್ತೆ ಆ ರೈತರಲ್ಲಿ ಫಾಲೋಅಪ್ ಮಾಡಕ್ ಸರ್, ಈಗ ಬೆಳೆ ಏನಿದೆ, ಹೇಗಿದೆ, ಮತ್ತೆ ಸಮಸ್ಯೆ ಇದೆಯಾ, ರೋಗ ಇದೆಯಾ, ಇದಕ್ಕೇನ್ ಪರಿಹಾರ ಮಾಡ್ಬೇಕು, ಆ ಬಗ್ಗೆ ನಾವು ಗಮನ ಹರಿಸಿ ಮಾಡಿದಾಗ ಅದರಿಂದ ಒಂದಿಷ್ಟು ಆದಾಯ ಬರ ಸರ್. ಅಂದ್ರೆ ನಿರಂತರವಾಗಿರಲ್ಲ, ಮತ್ತೆ ಯಾವ ಸ್ಟಾಪ್ ಆಗತ್ತ ಗೊತ್ತಿಲ್ಲ, ಬಟ್ ಒಂದ್ ಸರ್ವಿಸ್ ಮೇಲೆ ಇದು ನಡೀತಾ ಇರುತ್ತೆ ಸರ್. ಬಟ್ ನಾವು ಕೊಡ್ತಕ್ಕಂತ ಸೇವೆ ನಮ್ಮಿಂದ ಸಮಂಜಸ ಅನಿಸಿದ್ರೆ ಮುಂದುವರಿತಾರೆ ಸರ್, ಇಲ್ಲಾಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಏನಂದ್ರೆ ರೈತರ ಸಂಪರ್ಕ ಬರುತ್ತೆ, ಆಮೇಲೆ ಅನುಭವಗಳು ಹಂಚ್ಕೋಬಹುದು, ಆಮೇಲೆ ಸಮಸ್ಯೆಗಳು ಪರಿಹರಿಸಬಹುದು. ಒಟ್ಟು ರೈತರಿಗೂ ಅನುಕೂಲ, ನಮಗೂ ಅನುಕೂಲ. ಈಗ ಮೊದಲೆಲ್ಲ ಮೊಟ್ಟೆಗಳನ್ನೇ ತಂದು ಮರಿ ಮಾಡಿ ಅವಾಗ ಆಹಾರ ಕೊಡೋ ಕ್ರಮ ಇತ್ತು. ಹೌದು ಸರ್. ಈಗ ಒಂದಿಷ್ಟು ಬದಲಾವಣೆ ಆಗಿದೆ. ಹೌದು. ಯಾವ್ದು ಸೂಕ್ತ ಅನಿಸ್ತಾ ಇದೆ ಈಗ ಸರ್? ಇದು ಚಾಕಿನೇ ಸೂಕ್ತ ಸರ್. ಕಾರಣ ಅಂದ್ರೆ ಕಡೆ ರಾಮನಗರ, ಚನ್ನಪಟ್ಟಣ ಆ ಕಡೆ ಭಾಗದಲ್ಲಿ ಫೇಮಸ್ ಇತ್ತು ಅಂದ್ರೆ ಚಾಕಿ ಹುಳ ವಿತರಿಸೋದ್ರಿಂದ ಒಂದು ಸಮಯ ಉಳಿತಾಯ, ಆಮೇಲೆ ರೋಗ ಹುಳುಗಳಿಗೆ ಬರೋದು ಕಡಿಮೆ. ಈಗ ಹಂತದೊಳಗೆ ಬೆಳೆದಿರ್ತದೆ. ಆ ಒಂದು ಅದವಾದ ವಾತಾವರಣ, ಆಮೇಲೆ ಗುಣಮಟ್ಟ ಸೊಪ್ಪು. ಈಗ 8 ದಿನ 2 ಜ್ವರ ಅಲ್ಲಿ ಪಾಸ್ ಆತಂದ್ರೆ ಇಲ್ಲಿ 2 ಜ್ವರ ಪಾಸ್ ಮಾಡ್ಕೊಂಡ್ರೆ ಒಳ್ಳೆ ಬೆಳೆ ಸರ್. ಇದು ಹುಳು ತಂದು ಮಾಡದೆ ಒಳ್ಳೇದು. ಏನಂದ್ರೆ ಇವತ್ತಿನ ದಿನಕ್ಕೆ ದುಬಾರಿ ಅನಿಸುತ್ತೆ, ಆಮೇಲೆ ಅಷ್ಟೇ ಖರ್ಚುಗಳು ಬರ್ತಿದೆ ಅವರಿಗೆ. ಈಗ ಮೊಟ್ಟೆ ತಂದ್ರೆ ಕಡಿಮೆ ಅನ್ಬೋದು, ಆದ್ರೆ ಬೆಳೆ ಹಾಳಾದ್ರೆ ಅದಕ್ಕಿಂತ ಹೆಚ್ಚಿನ ಲಾಸ್ ರೈತರಿಗೆ ಆಗೋದು. ಈಗ ಚಾಕಿ ಹುಳು ತಂದು ಕೃಷಿ ಮಾಡೋದೇ ಸೂಕ್ತ? ಸೂಕ್ತ ಸರ್. ಇದು ಲಾಭದಾಯಕ? ಲಾಭದಾಯಕ. ರಿಸ್ಕ್ ಕಡಿಮೆ ಅಂದ್ರೆ ರೋಗ ಹುಳುಗಳಿಗೆ ಏನು ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಕಡಿಮೆ ಕಡಿಮೆ ಕಡಿಮೆ ಬರುತ್ತೆ. ಈಗ ನಿಮ್ಮ ರೇಷ್ಮೆ ಕೃಷಿಯ ಬಗ್ಗೆ ಹೇಳಿ. ರೇಷ್ಮೆ ಮನೆ ಅಂದ್ರೆ ಹೇಗಿರ್ಬೇಕು, ನೀವು ಹೇಗ್ ಮಾಡ್ಕೊಂಡಿದ್ರಿ ಸರ್? ನಮ್ದು 2006 ಸರ್, ಅದು 600 ಚದರಡಿ ಮನೆ. ಪೂರ್ವ ಪಶ್ಚಿಮ ಅಭಿಮುಖವಾಗಿ 31 ಅಡಿ ಉದ್ದ ಇದೆ ಸರ್. ಉತ್ತರ ದಕ್ಷಿಣ ಅಭಿಮುಖವಾಗಿ 21 ಅಡಿ ಉದ್ದ ಇದೆ ಸರ್. ಆಮೇಲೆ 36 ಇಂಟರ್ಲೈಟ್ಗಳಿದೆ ಸರ್, ಅಂದ್ರೆ ಮೇಲೆ ಕೆಳಗೆ. ಒಂದು 10 ದೊಡ್ಡ ಕಿಟಕಿ ಇದೆ ಸೆಂಟರ್. ಆಮೇಲೆ 2 ಬಾಗಿಲಿದೆ ಸರ್. ಬಂದ ಗಾಳಿ ನೇರವಾಗಿ ಹೇಗ್ ಬರುತ್ತೆ ಹಾಗೆ ಹೊರಗಡೆ ಹೋಗ್ಬೇಕು, ಆಗಾದ ಮಾತ್ರ ಹುಳುಗಳ ಬೆಳವಣಿಗೆ ಚೆನ್ನಾಗತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ತುಂಬಾ ಗಾಳಿ ಕಟ್ ಆಗುತ್ತೆ, ಅಂದ್ರೆ ಫುಲ್ ನಿಂತೋಗುತ್ತೆ. ಅಂತ ಸಂದರ್ಭದಲ್ಲಿ ಹಾಳಾಗದ್ ಕಡಿಮೆ, ಹಾಗಾಗಿ ಅದಕ್ಕೆ ಅದುವಾಗಿ ನಾವು ಕಿಟಕಿಗಳು ಅದಕ್ಕೆಲ್ಲ ಇಟ್ಕೊಂಡ್ರೆ ಬಹಳ ಒಳ್ಳೆ ಸರ್. ಆಮೇಲೆ ಕೆಲವೆಲ್ಲ ತಾಂತ್ರಿಕತೆಗಳು ಬಳಸಿಂತ ಬಂದಿದೆ ಸರ್. ಈಗ ನಾನು ಚಾಕಿ ಹುಳು ವಿತರಿಸೋ ಗಿಡದಲ್ಲಿಂದ ಹೀಟರ್ಗಳು ತರಿಸಿದ್ದೀನಿ ಚಳಿಗಾಲದಲ್ಲಿ. ಆಮೇಲೆ ಟೆಂಪರೇಚರ್ ಮೀಟರ್ ಹಾಕೊಂಡು ಅದ್ರ ಪ್ರಕಾರ ಹುಳುಗಳಿಗೆ, ಚಿಕ್ಕ ಹುಳುಗಳಿಗೂ ಟೆಂಪರೇಚರ್ ಮೀಟರ್ ಹಾಕೊಂಡು ಹುಳುಗಳಿಗೆ ಅದ್ವಾದ ವಾತಾವರಣ ಕೊಡ್ತಾರೆ. ದೊಡ್ಡ ಹುಳು ಆದಾಗ ನಾವು ಸರಿಯಾದ ವಾತಾವರಣ ಕೊಟ್ಟಾಗ ಅವಕ್ಕೆ ರೋಗ ಬರೋದು ಕಡಿಮೆ, ಇಳುವರಿ ಹೆಚ್ಚಾಗುತ್ತೆ. ನಮ್ಮ ಸೊಪ್ಪಿನಲ್ಲಿ ಗುಣಮಟ್ಟ ಇರುತ್ತೆ, ಆದ್ರೆ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂದಾಗ ರೋಗಗಳು ಜಾಸ್ತಿ ಬರ್ತಾವೆ. ಹಾಗಾಗಿ ಟರ್ಬೋ ಫ್ಯಾನ್ ಅಂತ ಹಾಕ್ಸಿನ್ ಸರ್ ಈಗ 2 ಮನೆಯಲ್ಲಿ, ಅಂದ್ರೆ ಒಳಗಿನ ಗಾಳಿ ಹೀಟ್ ಎಲ್ಲ ಹೊರಗಾಕುತ್ತೆ. ಆಮೇಲೆ ಹೀಟರ್ಗಳು ತರಿಸಿದೀನಿ ಈಗ ಚಳಿಗಾಲದಲ್ಲಿ ಮಳೆ ಎತ್ಕೊಂಡಾಗ, ಅವಾಗ ಏನಾಗುತ್ತೆ ಫುಲ್ ಕೂಲ್ಡ್ ಆಗಿ ಅವಾಗ ಸುಣ್ಣ ಕಟ್ ರೋಗ, ಕೆಲವೊಂದು ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ ಸರ್. ಬರಬಾರ್ದಂತ ಅನ್ಕೊಂಡು ಹೀಟರ್ಗಳು ಈ ತರ ಹೊಸ ತಾಂತ್ರಿಕತೆಗಳನ್ನ ನಾವು ಅಳವಡಿಸ್ಕೊಂತ ಮಾಡ್ಕೊಂಡು ಹೋದಾಗ ರೇಷ್ಮೆ ಲಾಭದಾಯಕನೇ. ಈಗ ರೇಷ್ಮೆ ಅಂದ್ರೆ ಗೂಡು ಕಟ್ಟುವ ಸಂದರ್ಭದಲ್ಲಿ ಅವಾಗ ಏನೇನು ಹೆಚ್ಚು ಕೆಲಸಗಳಿರ್ತದೆ ಸರ್? ಈ ಇತ್ತೀಚೆಗೆಲ್ಲ ಸುಲಭ ಬಂದ್ಬಿಡ ಸರ್. ಈಗ ಮೊದ್ಲೆಲ್ಲ ಹುಳುವನ್ನ ಹಣ್ಣುಗಳನ್ನ ಹಾರಿಸಿ ಚಂದ್ರಿಕೆಯಲ್ಲಿ ಬಿಡ್ತೇವೆ ಸರ್, ಬಿದಿರಿನ ಚಂದ್ರಿಕೆ. ಇತ್ತೀಚೆಗೆ ರೋಟರಿ ಚಂದ್ರಿಕೆನೂ ಇದಾವೆ, ಆದ್ರೆ ಈಗ ಪ್ಲಾಸ್ಟಿಕ್ ಚಂದ್ರಿಕೆ ಎಷ್ಟು ಪ್ರಚಲಿತ ಸರ್, ಅಂದ್ರೆ ಹಾಳಿನ ಸಮಸ್ಯೆ ಕಡಿಮೆ. ಆಮೇಲೆ ಹಣ್ಣಾದಾಗ ಒದಿಸಿಬಿಟ್ರೆ ಕ್ಲೀನಾಗಿ ಕಟ್ಕೊಳುತ್ತೆ, ಅದು 3-4 ಆದ್ಮೇಲೆ ಎತ್ಕೊಳೋದು. ಅದಾದ್ಮೇಲೆ ನಾವು ಗೂಡು ವಿಂಗಡಣೆ ಚೆನ್ನಾಗಿ ಮಾಡ್ಕೊಂಡು ನೀಟಾಗಿ ತಗೊಂಡು ಹೋದ್ರೆ ಒಳ್ಳೆ ಬೆಲೆ. ಹೇಗೆ ವಿಂಗಡಣೆ ಮಾಡ್ತೀರಿ? ಯಾವ ಆಧಾರದ ಮೇಲೆ? ಜೊಟ್ಟು ಗೂಡು ಅಂತ ಬರ್ತಾರ, ಅರ್ಧ ಕಟ್ಟಿ ಮೆಲ್ಟ್ ಆಗಿರೋ ಸರ್, ಅರ್ಧ ಕಟ್ಟಿ ರೋಗ ಶಿಷ್ಟ ಹುಳುಗಳು ಅರ್ಧ ಕಟ್ಟಿ ಸಾಯ್ತಾರ, ಅದನ್ನ ತೆಗಿಬೇಕು. ಆಮೇಲೆ ಡಬಲ್ 2 ಹುಳ ಸೇರ್ಕೊಂಡು ಅಂದ್ರೆ ನಾವು ಸ್ಥಳಾವಕಾಶ ಸರಿ ಕೊಡ್ಲಾರ್ದಾಗ, ಚಂದ್ರಿಕೆ ಒತ್ತಾಗಿಟ್ಟಾಗ, ಚಂದ್ರಿಕೆ ಹುಳು ಒತ್ತಾಗಿದ್ದಾಗ ಡಬಲ್ ಗೂಡು ಅಂತ ಬರ್ತಾರ, ಅದನ್ನ ತೆಗಿಬೇಕು. ಅಂತ ತೆಗೆದು ಹೊಲಸೆಲ್ಲ ತೆಗೆದು ನೀಟಾಗಿ ಚೆನ್ನಾಗಿ ಕಾಣಂಗ್ ಮಾಡ್ಕೊಂಡ್ರೆ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಈಗ ಚಂದ್ರಿಕೆಯಿಂದ ಬಿಡಿಸಿಕೊಂಡು ಗೂಡು ಇದನ್ನ ಚೀಲದಲ್ಲಿ ತುಂಬಿಕೊಂಡು ಹೋಗ್ತೀರಿ? ಮೊಟ್ಟೆ ಕಟ್ಕೊಂಡು ಹೋಗ್ತಾರೆ? ಹೌದು ಸರ್. ಈಗ ಎಷ್ಟು ಕೆಜಿ ಬರುತ್ತೆ ನಿಮ್ಮ ಇದರಲ್ಲಿ ಸರ್? 150 ಮಟ್ಟಿಗೆ 180 ಕೆಜಿ ತನಕ ಬೆಳೆಯುತ್ತೆ ಸರ್. 150 ಕೆಜಿ 140 ಕೆಜಿ ಅಂದ್ರೆ ವಾತಾವರಣ ಸೊಪ್ಪಿನ ಗುಣಮಟ್ಟ ಆಧಾರದ ಮೇಲೆ ಬೆಳೆ ವ್ಯತ್ಯಾಸ ಆಗ್ತಾರೆ ಸರ್. ಆಮೇಲೆ ಹುಳು ಸಂಖ್ಯೆನೂ ಒಂದೊಂದು ಟೈಮು ಚಾಕಿಯಲ್ಲಿ ಒಂದ್ ಸಂದರ್ಭದಲ್ಲಿ ಹೆಚ್ಚು ಕೊಡ್ತಾರೆ ಸರ್. ಅಂದ್ರೆ ಕಾರಣ ಏನಂದ್ರೆ ಕೆಲವು ರೈತರು ಕೊನೆ ಹಂತದಲ್ಲಿ ಕೈ ಬಿಡ್ತಾರೆ, ಆ ಹುಳು ವೇಸ್ಟ್ ಆಗಬಾರ್ದು, ರೈತರ ಮನೆ ಸೇರ್ಲಿ ಅಲ್ಲಿ ಬೆಳೆ ಆಗ್ಲಂತಂದು ಹುಳುನು ಹೆಚ್ಚಿಗೆ ವಿತರಿಸಿದಾಗ ಕೂಡ ಬೆಳೆ ಇಳುವರಿ. 150 ಹುಳುಗಳಲ್ಲಿ ನೀವು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀರಿ. ಈಗ ಹೇಳಿ, 150 ಹುಳುಗಳಿಗೆ ಮತ್ತೆ ಇದನ್ನ ಹಿಪ್ಪು ನೇರಳೆ ಬೆಳೆಯುವಂತದ್ದು ಏನೇನು ವೆಚ್ಚ ತಗಲುತ್ತೆ ಸರ್? ಎಷ್ಟು ಖರ್ಚಾಗ್ತದೆ ಮತ್ತೆ ನಿಮ್ಗೆ ಎಷ್ಟು ಲಾಭ ಬರ್ತದೆ ಸರ್? ಈಗ ಮೊದಲು ತೋಟಕ್ಕೆ ಹೋಗ್ಬೇಕು ಸರ್. ಈಗ ತೋಟಕ್ಕೆ ಅಂದ್ರೆ ವರ್ಷದಲ್ಲಿ 2 ಸರಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಸರ್ ತೋಟಕ್ಕೆ. ಅದಾದ್ಮೇಲೆ ಉಳುಮೆ ಮಾಡ ಸರ್. ಉಳುಮೆ ಮಾಡಿ ಸೊಪ್ಪ ಬೆಳೆದ ನಂತರ ಈಗ ಮನೆ ಸೋಂಕು ನಿವಾರಣೆ ಮಾಡ ಸರ್. ಈಗ ಸುಮಾರು 1-2-3-4 ಸರಿ ಸೋಂಕು ನಿವಾರಣೆ ಮಾಡಿದ್ರೆ ಮನೆ ವಾಶ್ ಮಾಡಿದಷ್ಟು ಅಲ್ಲಿ ರೋಗಾಣುಗಳ ಸಂಖ್ಯೆ ಕಡಿಮೆ. ಅದಾದ ನಂತರ ಚಾಕಿ ಉಳುತ್ತಾರೆ ಸರ್. ಚಾಕಿ ಉಳು ನಂತರ ಹಾಳು ಕಾಳಿಂದು, ಅಂದ್ರೆ ಸುಮಾರು ಒಂದು 10-15 ಸಾವಿರ ರೂಪಾಯಿ ಕಸ್ ಬರ್ತಾರೆ. ಅಂದ್ರೆ ಇವತ್ತಿನ ದಿನದಲ್ಲಿ ಒಂದೊಂದು ಚಾಕಿಲ್ ಒಂದೊಂದು ರೇಟ್ ಇದೆ ಸರ್, ಇದು ಇಷ್ಟೇ ಅಂತ ಹೇಳಕ್ ಬರಲ್ಲ. ರೈತರು ಆಯ್ಕೆ ಮಾಡಿದ್ರ ಮೇಲೆ ಆಗುತ್ತೆ ಸರ್ ಉಳಿದು. ಬೇರೆ ಎಲ್ಲ ಸೋಂಕು ನಿವಾರಣೆಗಳೆಲ್ಲ ಸಮನಾಗಿ ಬರ್ತದೆ ಸರ್, ಎಲ್ಲ ಈಗ ಅಸ್ತ್ರ ಆಮೇಲೆ ಕೆಲವೆಲ್ಲ ಇದಾವೆ, ಡೆಕಾಲ್ ಇದೆ, ಕ್ಲೋರೋಫೆಕ್ಟ್ ಇದೆ, ಆಮೇಲೆ ಬ್ಲೀಚಿಂಗ್ ಇದೆ, ಫಾರ್ಮಲಿನ್ ಇದೆ. ಅವ್ರು ರೈತರು ಯಾವ್ಯಾವ ಥರ ಬಳಸ್ತಾರ ಅದ್ರ ಪ್ರಕಾರ ಹೋಗುತ್ತೆ. ಸುಮಾರು ಅಂದ 150 ಮಟ್ಟಿಗೆ 15-15 ಸಾವಿರ ರೂಪಾಯಿ ತನಕ. ಈಗ ಕೃಷಿ ಇಲಾಖೆ ಅಥವಾ ರೇಷ್ಮೆ ಇಲಾಖೆಯಿಂದ ನಿಮ್ಗೆ ಯಾವ ರೀತಿ ಸಹಾಯ ಸಿಗ್ತಾ ಇದೆ ಸರ್? ನಮ್ದು ಹೊಸ ತೋಟ ನಿರ್ಮಾಣ ಮಾಡ್ಕೊಂಡಿದ್ವಿ ಸರ್, 2019-20 ಹೊಸ ತೋಟ ಮಾಡಿದ್ವಿ. 3 ವರ್ಷ ನಿರ್ವಹಣೆ, 2 ವರ್ಷ ನಿರ್ವಹಣೆ ಅಂತಂತಂದು ಅದು NRAG ಒಳಗೆ ವರ್ಷದಲ್ಲಿ 120,000 ರೂಪಾಯಿ ತನಕ ಒಂದು 2 ವರ್ಷ ಬಂತು ಸರ್. 3ನೇ ವರ್ಷ ನಿರ್ವಹಣೆ ಅದು ನಿಲ್ಲಿಸ್ಬಿಟ್ರು. ಅದಾದ್ಮೇಲೆ ಡ್ರಿಪ್ ಇರಿಗೇಷನ್ ತಗೊಂಡಿದ್ ಸರ್ ತೋಟಕ್ಕೆ ರೇಷ್ಮೆ ಇಲಾಖೆಯಿಂದ. ಆಮೇಲೆ ಹುಳು ಮನೆಯದು 2006 ಅವಾಗ 600 ಚದರಡಿಗೆ 25,000 ಮಾತ್ರ ಸಬ್ಸಿಡಿ ಸರ್, ಅದಾದ್ಮೇಲೆ ಮತ್ತೆ ಯಾವ್ದು ತಗೊಂಡಿಲ್ಲ. ಆಮೇಲೆ ಚಂದ್ರಿಕೆ ಸಹಾಯಧನ, ಚಂದ್ರಿಕೆ, ಆಮೇಲೆ ಸೋಲಾರು, ಆಮೇಲೆ ಇದು ವೀಡ್ ಕಟರ್ ಸರ್, ಕಟ್ ಮಾಡೋದು. ಈ ತರ ನಮಗೆ ಏನು ರೇಷ್ಮೆಗೆ ಅವಶ್ಯಕತೆ ಇದೆ ಅದನ್ನ ಅಷ್ಟಕ್ಕಂತೂ ತಗೊಂಡಿ ಸರ್. ರೇಷ್ಮೆ ಇಲಾಖೆಯಿಂದನೂ ನಿಮ್ಗೆ ಅಗತ್ಯ ಸಹಾಯಗಳು ಸಿಗ್ತಾ ಇದೆ. ಅಂದ್ರೆ ಹಿಪ್ಪುನೇರಳೆ ಗಿಡ ಬೆಳೆಸೋದಕ್ಕೂ ಸಹಾಯಧನ ಸಿಗ್ತದೆ ಅಂತ ಕೇಳಿದ್ದು. ಹೌದು ಸರ್. ಈಗಲೂ ಕೊಡ್ತಾ ಇದಾರ? ಕೊಡ್ತಾ ಇದೆ ಸರ್. ಅದು ಹೇಗೆ, ಯಾವ ಆಧಾರದ ಮೇಲೆ ಹೇಗೆ ಮುಂದುವರಿಸ್ತಾರೆ ಅನುದಾನವನ್ನು? ಸರ್, ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೊಸ ತೋಟ ನಿರ್ಮಾಣ ಮಾಡ್ಲಿಕ್ಕೆ ಒಂದು 280-300 ಮ್ಯಾಂಡೇಸ್ ಡೇಸ್ ಕೊಡ್ತಾರೆ ಸರ್. ಅಂದ್ರೆ ಸಸಿ ಕೊಡ್ಲಿಕ್ಕೆ ಬಿಲ್ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾರೆ. ಈಗ 1 ಹೆಕ್ಟೇರ್ ಪ್ರದೇಶದಲ್ಲ ಮಾಡಿದಾಗ ಸುಮಾರು 180,000 ತನಕ, 120-180 ತನಕ ಮಾಡ್ತಾರೆ ಸರ್. ಅಂದ್ರೆ ಸೈಜ್ ಯಾವ ಅಂತರದಲ್ಲಿ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಅದು. ಆಮೇಲೆ ತೋಟ ಅವ್ರದ್ದು ಆಧಾರ್ ಕಾರ್ಡು, ಪಹಣಿ, ಆಮೇಲೆ ಅವೆಲ್ಲ ದಾಖಲೆಗಳು ಕರೆಕ್ಟ್ ಇದ್ದಾಗ ಒಂದು ಕ್ರಿಯಾ ಯೋಜನೆ ಅಂತ ರೆಡಿ ಮಾಡ್ತಾರೆ ಸರ್. ಇಲಾಖೆ ಅವರ ಸಂಪರ್ಕದಲ್ಲಿದ್ದಾಗ ಕ್ರಿಯಾ ಯೋಜನೆ ಒಳಗೆ ನಮ್ಮ ಹೆಸರು ಸೇರಿಸ್ಕೊಂಡು ಆಮೇಲೆ ನಮಗೆ NMR ಹಾಕಿ ಅದಾದ ನಂತರ ಸಸಿ ನಾಟಿ ಮಾಡಿದ್ದು ಎಲ್ಲ ಫೋಟೋ ತಕ್ಕೊಂಡು ನಮಗೆ ಹೊಸ ನಾಟಿಗೆ ಒಟ್ಟು ರೇಷ್ಮೆ ಇಲಾಖೆಯಿಂದ ತುಂಬಾ ಅನುಕೂಲಗಳಿದೆ ಸರ್. ಈಗ ರೇಷ್ಮೆ ಬೆಳೆಗಾರರು ನಿಮ್ಮ ಭಾಗದಲ್ಲಿ ವಿಜಯನಗರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲೂ ಇದ್ದಾರೆ. ಹೌದು ಸರ್, ಹೌದು. ಅದರ ಆಚೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹಿತ ಇದ್ದಾರೆ. ನಿಮ್ಮ ಎಲ್ಲ ರೇಷ್ಮೆ ಬೆಳೆಗಾರರ ಒಂದು ಸಂಪರ್ಕ ಆಗ್ತದೆ ನಿಮಗೆ? ಹೇಗೆ ಅವ್ರ ಜೊತೆಗೆ ಏನಾದರೂ ವಿನಿಮಯಗಳನ್ನ ಮಾಡ್ಕೊಳ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ಜ್ಞಾನವನ್ನ ಅನುಭವವನ್ನ ಹೇಗೆ? ಹೌದು ಸರ್. ಅದು ಹೀಗೆ ಈ ಹುಳ ವಿತರಿಸಕ್ಕೆ ಪ್ರಾರಂಭ ಮಾಡಿ ಅದು ಒಂಥರ ಹೇಗೆ ಅಂದ್ರೆ ಸರ್, ಇವತ್ ಬಿತ್ತಿದ ಬೀಜ ನಾಳೆನೆ ಮೊಳಕೆ ಹೊಡೆದು ನಾಡ್ದೇನೆ ನಮಗೆ ಫಲ ಕೊಡಲ್ಲ. ಅಂದ್ರೆ ನಮ್ಮ ಪ್ರಯತ್ನಗಳು ಸತತವಾಗಿ ನಮ್ಮ ಭೂಮಿಯಲ್ಲಿ ಆಗಿರ್ಬೋದು, ಬೇರೆ ಕೆಲಸದಲ್ಲಿ ಆಗಿರ್ಬೋದು, ನಾವು ಪ್ರಯತ್ನ ಮಾಡ್ಕೊಂತಿದ್ದಾಗ ಅದ್ರ ಫಲ ಸಿಗುತ್ತೆ. ನಾನು ಈಗ ಅನಿಸ್ತದೆ ಸರ್, ಅವತ್ತಿನ ದಿನ ನಾನು ಸುಮ್ಮನೆ ಸುತ್ತಾಡಿದ್ದು ವೇಸ್ಟ್ ಅಲ್ಲ, ಅಂದ್ರೆ ಅದು ತದನಂತರ ಆದ್ರೂ ಅದ್ರ ಫಲ ಸಿಗುತ್ತೆ ಅನ್ಕೊಂಡು ಈಗ ಸರ್ ಬೆಳೆ ಲಾಸ್ ಮಾಡ್ಕೊಂಡು ಕೆಲವು ರೈತರು ಬರ್ತಾರೆ. ಕಾರಣ ಕೇಳಿದಾಗ ಅವ್ರ ತಪ್ಪುಗಳು ಬಹಳ ಇರ್ತಾವ, ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ರೈತರು ಹಂಚ್ಕೊಳಕ ಅಂತ ಒಂದು ವೇದಿಕೆನೂ ಸಿಗಲ್ಲ ಇವತ್ತಿನ ದಿನ. ಆಮೇಲೆ ಆ ಸಮಯ ಇರಲ್ಲ, ಆಮೇಲೆ ಒಂದೊಂದು ಒಂಥರ ಒತ್ತಡದ ಜೀವನ ಇರ್ತತೆ. ಆಮೇಲೆ ಕೆಲವರು ಇಷ್ಟನೂ ಪಡಲ್ಲ ನಮ್ದು ಒಂದು ಇದನ್ನ ಯಾಕೆ ಹೇಳ್ಕೊಳಕು ಅಂತ. ಈ ವಿಚಾರದಲ್ಲಿ ಒಂದು ಯೋಚನೆ ಮಾಡಿ ಹುಳು ವಿತರಿಸಕ್ಕೆ ಪ್ರಾರಂಭ ಮಾಡಿದ್ದಾಗಲಿಂದ ಸುಮಾರು ಜನ ಸಂಪರ್ಕ ಬಂದ ಸರ್. ಅಂದ್ರೆ ಅವ್ರ ತಪ್ಪುಗಳೆಲ್ಲ ತಿಳಿಸಿ ಹೇಳಿದೆ, ಮತ್ತೆ ಪೌಡರ್ಗಳು ಯಾವ ಕಾಲಕ್ಕೆ ಯಾವ್ದು ಕೊಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು, ಆಮೇಲೆ ಸೋಂಕು ನಿವಾರಣೆ ಕ್ರಮಬದ್ಧವಾಗಿ ಯಾವ ತರ ಮಾಡ್ಬೇಕು, ಆಮೇಲೆ ತೋಟಕ್ಕೆ ಯಾವ ತರ ಗೊಬ್ಬರ ಕೊಡ್ಬೇಕು ನೀವು, ಆಮೇಲೆ ಗೂಡು ಮಾರಾಟನೂ ಕೂಡ ಯಾವ ತರ ಮಾಡ್ಬೇಕು, ಆಮೇಲೆ ಗೂಡು ವಿಂಗಡಿಸೋದು ಹೆಂಗೆ, ಕೆಲವೊಂದೆಲ್ಲ ತಪ್ಪುಗಳು ಮಾಡ್ತಾರೆ ಸರ್. ಆ ಇದರಿಂದ ಹುಳು ಮತ್ತೆ ನಮ್ಮ ಕಡೆಯಿಂದ ತಗೊಂಡ್ರು ಬೆಳೆ ಮಾಡಿದ್ರು ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ಸರ್. ಹೀಗೆ ಒಟ್ಟು ನೀವು ಎಲ್ಲ ರೇಷ್ಮೆ ಬೆಳೆಗಾರರ ಜೊತೆಗೆ ಒಂದು ಸಂಪರ್ಕವನ್ನು ಏರ್ಪಡಿಸಿಕೊಂಡಿದ್ದೀರಿ? ಹೌದು ಸರ್. ಈಗ ಮುಂದಿನ ಕನಸುಗಳು ಏನು ಬಸವರಾಜ್ ಅವರೇ? ಸರ್, ಮಕ್ಕಳ ಒಂದು ಉನ್ನತ ಅಭ್ಯಾಸ ಮಾಡ್ಸಕ್ಕನ್ನೋದೊಂದು ಕನಸು ಸರ್. ಒಂದು ತೋಟದಲ್ಲಿ ಮನೆ ಮಾಡ್ಕಂತಿದ್ದೆ, ಅದೊಂದು ನೆರವೇರ್ತಾರದು. ನನಗೊಂದು ತುಂಬಾ ದಿನದ ಒಂದು ಕನಸು. ಅಂದ್ರೆ ನಾನು ಸುಮಾರು ಜಮೀನಲ್ಲಿ ಬೆಳಗಿನ ಜಾವ 5 ಗಂಟೆಗೆ ನಾನು 4 ಗಂಟೆಗೆ ಬರ್ತೀನಿ, ನಮ್ದು ವಾರಿನ ಫಸ್ಟ್ ಪಾಯಿಂಟ್ ಇರೋದ್ರಿಂದ 5 ಸಾಯಂಕಾಲ 7-8 ಗಂಟೆವರೆಗೆ ನಾನು ಜಮೀನಲ್ಲಿ ಕಾಲ ಕಳಿತಿದ್ದೆ. ಅಂದ್ರೆ ರಾತ್ರಿ ಊಟಕ್ಕೆ ಮನೆ ಕಣಕ್ ಮಾತ್ರ ನಾನು ಊರಿಗೆ ಹೋಗ್ತಿದ್ದೆ. ಇದನ್ನ ತಡಿಬೇಕು. ಆಮೇಲೆ ದಿನಕ್ಕೆ ಏನಿಲ್ಲ ಅಂದ್ರೆ 2 ಬೈಕಿಂದ ಒಂದೂವರೆ ಸಾವಿರ 3,000 ತನಕ ಪೆಟ್ರೋಲ್ ಖರ್ಚಾಗ ಸರ್. ಅಂದ್ರೆ ಊಟಕ್ಕೆ ಅದಕ್ಕೆ ಇದಕ್ಕೆ ಹೋಗಕ್ಕ ಬರಕ್ಕ ಇದೊಂದು ಸೇವ್ ಮಾಡಕ್ ಅನ್ನೋ ಒಂದು ಉದ್ದೇಶದಿಂದ ತೋಟದಲ್ಲಿ ಒಂದು ಮನೆ ಮಾಡ್ಕೊಂಡೆ ಸರ್. ಇಲ್ಲಿರೋದ್ರಿಂದ ತುಂಬಾ ಅನುಕೂಲ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಅಂತ ಅಲ್ಲೇ ಕಣಿ ಕಾಣುತ್ತೆ. ಆಮೇಲೆ ಯಾರು ಸುಮ್ನೆ ಕೂರಕ್ಕೂ ಆಗಲ್ಲ, ಆಮೇಲೆ ಒಬ್ರು ಮಾಡದೊಬ್ರು ಕುತ್ಕೊಳ್ಳೋದು ಆಗಲ್ಲ, ಮನೆಯವರೇ ಅಚ್ಚುಕಟ್ಟಾಗಿ ಕೆಲಸಗಳಾಗ್ತವೆ. ಆಮೇಲೆ ಒಂದು ನಮ್ಮ ತೋಟಕ್ಕೆ ಒಂದು ಸೆಕ್ಯೂರಿಟಿ ಸರ್, ನಮ್ಮ ತೋಟದಲ್ಲಿ ಮನೆ ಮಾಡೋದ್ರಿಂದ. ಕೃಷಿ ಕುಟುಂಬದ ಹೊಸ ಯುವಕರಿಗೆ ಯಾವ ಕಿವಿ ಮಾತನ್ನ ಹೇಳ್ತೀರಿ? ಸರ್, ವಿದ್ಯಾವಂತರು ನಮ್ಮ ಕೃಷಿ ಬರ್ಬೇಕು ಸರ್. ಮುಖ್ಯವಾಗಿ ವಿದ್ಯಾವಂತರು ಬರೋದು ಕಾರಣ ಅಂದರೆ, ಈಗ ನಮ್ಮ ಜಮೀನಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಒಂದು ಕರೆಕ್ಟಾಗಿ ತಿಳ್ಕೊಂಡು ಒಂದು ವಿಜ್ಞಾನಿಗಳು ಸಲಹೆ ತಗೊಂಡು ಅನುಭವಿಗಳ ಸಲಹೆ ತಗೊಂಡು ಮಾಡಿದಾಗ ತುಂಬ ಮುಂದುವರ್ಬೋದು ಸರ್. ಇವತ್ತಿನ ದಿನ ನಮ್ಮ ಜ್ಞಾನನ, ನಮ್ಮ ಪ್ರತಿಭೆನ ಬೇರೆಯವ್ರಿಗೆ ದಾರ ಎರಿಯೋದು ಯಾಕೆ? ಆಮೇಲೆ ನಾವು ಅನ್ನ ಕೊಡೋರು, ಅನ್ನ ಕೇಳೋರಲ್ಲ. ಆಮೇಲೆ ಎಷ್ಟು ಕಾಸಿದ್ರು ಒಂದು ಒಂದು ಆರೋಗ್ಯ, ಒಂದು ಸುಖ ಸಿಗಲ್ಲ ಕೆಲವೊಂದು ಇದರಲ್ಲಿ. ಭೂಮಿ ಸೇವೆ ಮಾಡೋದ್ರಿಂದ ತುಂಬ ಲಾಭ ಇದೆ ಸರ್. ಆರೋಗ್ಯ ವೃದ್ಧಿ ಆಗತ್ತೆ, ಆಮೇಲೆ ನಮಗೆ ನಮ್ಮ ನಿರೀಕ್ಷೆಗೂ ಹೆಚ್ಚಿನ ಮಟ್ಟದಲ್ಲಿ ನಾವು ದುಡ್ಡನ್ನು ನೋಡ್ಬೋದು ಸರ್. ಅಂದರೆ ನಾವು ಮೌಲ್ಯವರ್ಧನೆ ಇರ್ಬೋದು, ಆಮೇಲೆ ಬೆಳೆ ಯಾವ ಥರ, ಯಾವ ಬೆಳೆ ಯಾವಾಗ ಹಾಕಬೇಕು. ಎಷ್ಟೋ ಜನ ಮೊನ್ನೆ ಎಲ್ಲ ಇತ್ತೀಚೆಗೆಲ್ಲ ಟೊಮೊಟೊ ಎಲ್ಲ ಲಕ್ಷಾಂತರ ರೂಪಾಯಿ ತೊಗೊಂಡ್ರು. ಆಮೇಲೆ ನಮ್ಮ ಮೂರು ಪಕ್ಕದವ್ರು ಟೊಮೊಟೊಲ್ಲಿ ಎಷ್ಟು ದುಡ್ಡು ಮಾಡಿದ್ರು, ಈರುಳ್ಳಿಯಲ್ಲಿ ದುಡ್ಡು ಮಾಡಿದ್ರು, ಆಮೇಲೆ ಈಗಲೂ ಸೌತಿಯಲ್ಲಿ ಮಾಡ್ತಿದ್ದಾರೆ. ಅಂದರೆ ನಾವು ಯಾವಾಗ ಯಾವ ಬೆಳೆ ಹಾಕ್ಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡು ಮಾಡಿದಾಗ, ಮೊನ್ನೆ ಒಂದು ಹತ್ರ ವಯಸ್ಸು ನರ್ಸರಿಯಲ್ಲಿ ಹೋಗಿದ್ದೆ. ಅವ್ರು ಹೇಳಿದ್ರು, ನಾನು ಸ್ವಲ್ಪ ದುಡ್ಡು ಮಾಡಕ್ಕಪ್ಪ ಏನು ಮಾಡ್ಬೇಕು ಅಂತ ಕೇಳಿದೆ. ನೋಡಿ, ಎಲ್ಲೆಲ್ಲೋ ಮಾಹಿತಿಗಳು ಇರ್ತವೆ, ನಾವು ಪಡ್ಕೊಳಲ್ಲ, ನಮ್ಮ ಸಮಯನ ಎಲ್ಲೆಲ್ಲೋ ವ್ಯರ್ಥ ಮಾಡ್ತೀವಿ. ಅವ್ರು ಹೇಳಿದ್ರು, ಸಸಿ ನಮ್ಮ ನರ್ಸರಿಯಲ್ಲಿ ಒಂದು ಎರಡು ತಿಂಗಳು ಸ್ಟಾಪ್ ಆತಂದಾಗ ಅವಾಗ ನೀವು ನಾಟಿ ಮಾಡ್ರಿ, ತುಂಬ ಚೆನ್ನಾಗಿ ರೇಟಿಗೆ ಬರುತ್ತೆ ನಿಮ್ದು. ಈಗ ರೇಟ್ ಇದ್ದಾಗ ಅದನ್ನೇ ಹಾಕಕ್ ಹೋಗ್ಬೇಡ್ರಿ. ಎಷ್ಟೋ ಮಾಹಿತಿಗಳು ಸಿಗ್ತಾವೆ ಸರ್. ನಾವು ನಿಧಾನಕ್ಕೆ ಯೋಚನೆ ಮಾಡಿ ತಾಳ್ಮೆಯಿಂದ ನಾವು ಕೃಷಿಯನ್ನ ಭೂಮಿ ಇರ್ತಕ್ಕಂಥವ್ರು, ಈಗ ಸುಮಾರು ಒಂದು 4 ಎಕರೆ ಭೂಮಿ ಇದ್ರೆ ಒಂದು ಕುಟುಂಬ ಆರಾಮಾಗಿ ಜೀವನ ಮಾಡ್ಬೇಕು ಸರ್. ಇವತ್ತಿನ ದಿನದಲ್ಲಿ ಏನಂದ್ರೆ ಒಂದು ಯೋಜನೆ ಹಾಕೊಂಡು ಜೀವನ ಮಾಡ್ಬೇಕು. ಆಮೇಲೆ ಇವತ್ತಿನ ದಿನ ಬರಗಾಲನು ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಾಗ ನೀರು ನಿಲ್ತವೆ. ಇದಕ್ಕೆಲ್ಲದಕ್ಕೂ ನಾವು ಧೃತಿ ಕೆಡಬಾರ್ದು, ಅದಕ್ಕೆ ನಾವು ರೆಡಿಯಾಗಿರ್ಬೇಕು. ಈಗ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಆಮೇಲೆ ನಾವು ನಮ್ಮ ಖರ್ಚು ವೆಚ್ಚಗಳನ್ನ ಮಿತವಾಗಿ ಮಾಡ್ಕೊಂಡು ಹೋದಷ್ಟು, ಆಮೇಲೆ ನಾವು ಯಾವುದೇ ದುರ್ಚಟಗಳು ಬಲಿಯಾಗದಂಗೆ ಇದ್ಬಿಟ್ರೆ ಏನು ನಮ್ಮ ಕೃಷಿಯಲ್ಲಿ ಏನು ನಷ್ಟನೂ ಇಲ್ಲ. ಆಮೇಲೆ ಕೃಷಿ ನಮ್ಮನ್ನ ಮೇಲೆ ಎತ್ತತ್ತೆ, ಆಮೇಲೆ ಸುಖವಾಗಿರ್ಬೋದು ಸರ್. ಒಳ್ಳೆಯದು ಬಸವರಾಜ್ ಅವರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ರೇಷ್ಮೆ ಕೃಷಿಯ ಜೊತೆಗೆ ನಿಮ್ಮ ಅನುಭವಗಳನ್ನು ಮತ್ತು ಯುವಕರು ಇವತ್ತು ಕೃಷಿಯಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೇಷ್ಮೆ ಬೆಳೆಗಾರರು ಹಾಗೂ ರೇಷ್ಮೆ ಹುಳು ವಿತರಕರು ಆಗಿರುವ ಶ್ರೀ ಎಸ್ ವಿ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನ. ನಮ್ಮೂರ್ ಕೆರೆ, ಇದು ನಮ್ಮೂರ್ ಕೆರೆ, ನೀನು ಬಾ

ಜಾದ 45 ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ